ಚೋಕ್ತು ಸಿದೇಗದ ನೂರ ಕನಿಶೀರ ಅಯ್ಯಪ್ಪೂ ಹದ್ದದಯೋ ಅವದ ಪರೈ ಅಯ್ಯಪ್ಪೂ ಹದ್ದದಯೋ ಅವದ ಪಾದಿ ಬಂತೋ ಮಾಭೈ ಪಾದಿ ಬಂತೋ ಬಂತು ಮಾಭೈ ಮಾಭೈ ಇಲ್ಲ.